₹4,00,000 ಶಿಷ್ಯವೇತನ. ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ, ವಸತಿ ನಿಲಯದ ವ್ಯವಸ್ಥೆ ಮತ್ತು ಸ್ಥಳೀಯ ವಿದ್ಯಾರ್ಥಿಗಳಿಗಾಗಿ ಬಸ್ಸಿನ ಸೌಲಭ್ಯ, ಸಿಇಟಿ, ಜೆಡಬ್ಲ್ಇ, ನೀಟ್ ಹಾಗೂ ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ. ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ. ಸಂಪರ್ಕಿಸಿ 0836 7746529. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆಗಳು. ಬಿಪಿಎಲ್ ಕುಟುಂಬದ ಮೊದಲ ಎರಡು ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಯೋಜನೆ ಸೌಲಭ್ಯ. ನೋಂದಣಿ ಮತ್ತು ಪಾಸ್ಬುಕ್ ವಿತರಣೆ ಸಂಪೂರ್ಣ ಉಚಿತ. ಹತ್ತಿರದ ಅಂಗನವಾಡಿ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಮಹಿಳೆಯರ ಮತ್ತು ಮಕ್ಕಳ ಸಾಗಾಣಿಕೆ ತಡೆಗಟ್ಟಲು, ಲೈಂಗಿಕ ದುರುಪಯೋಗಕ್ಕೆ ಒಳಪಟ್ಟವರನ್ನು ರಕ್ಷಿಸಿ ಪುನರ್ವಸತಿ ಕಲ್ಪಿಸಲು, ಕುಟುಂಬದವರೊಂದಿಗೆ ಪುನರ್ ವಿಲೀನಗೊಳಿಸಲು ಉಜ್ವಲ ಯೋಜನೆ. ಹೆಚ್ಚಿನ ಮಾಹಿತಿಗೆ ಉಚಿತ ಮಹಿಳಾ ಸಹಾಯವಾಣಿ 181 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡು ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 0835429703, ಹೃದಯ ರೋಗ ಆಸ್ಪತ್ರೆ 0835429713. ಮೀರಜಿನ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರಿನ ಎಲ್ಲಾ ತರದ ತಪಾಸಣೆ ಹಾಗೂ ಚಿಕಿತ್ಸೆ ಒಂದೇ ಸೂರಿನಡಿಯಲ್ಲಿ ಅತ್ಯಂತ ಯೋಗ್ಯವಾದ ದರದಲ್ಲಿ. ಶೇಖ್ ಚಿಕಿತ್ಸೆಯಲ್ಲಿ ಸರ್ವೋತ್ತಮವಾದ ಲೀನಿಯರ್ ಆಕ್ಸಿಲರೇಟರ್ ರೋಗಿಗಳ ಚಿಕಿತ್ಸೆಗೆ ಉಪಲಬ್ಧವಾಗಿದೆ. ಶ್ರೀ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್, ಮಿರಜ್. ಕಾಂಟ್ಯಾಕ್ಟ್ 0233221601 ಆರ್ ಲಾಗ್ ಆನ್ ಟು www.cancermiraj.com. ಗುಣಶೀಲಾ ಫರ್ಟಿಲಿಟಿ ಸೆಂಟರ್, ದ ಆರ್ಟ್ ಆಫ್ ಕ್ರಿಯೇಟಿಂಗ್ ಮದರ್ಸ್ ಸಿನ್ಸ್ 1985 ಪ್ರಸ್ತುತಪಡಿಸುತ್ತಿದೆ ತಾಯಿ ಭಾಗ್ಯ. ವಿಶ್ವದರ್ಜೆಯ IVF ಚಿಕಿತ್ಸೆಯನ್ನು ಅರ್ಹ ದಂಪತಿಗಳಿಗೆ ಕೇವಲ ಅರ್ಧದಷ್ಟು ಬೆಲೆಗೆ ಒದಗಿಸಲಾಗುತ್ತದೆ. ಗುಣಶೀಲಾ ಫರ್ಟಿಲಿಟಿ ಸೆಂಟರ್, ಕಾಲ್ ಮಾಡಿ 0804646260. ನಮಸ್ಕಾರ ಡಾಕ್ಟರ್ ಗೀತಾ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಮೊದಲು ಕೇಳ್ರಿ ಗುಡಿ ಕೈಗಾರಿಕೆಗಳು ಕುರಿತು ಡಾಕ್ಟರ್ ಗೀತಾ ಚೆನ್ನಾಳರೊಡನೆ ಸಂದರ್ಶನ. ಸಂದರ್ಶಕರು ರಾಮೇಶ್ವರ್ ಶಿರಬಡಗಿ. ನಮಸ್ಕಾರ ಡಾಕ್ಟರ್ ಗೀತಾ ಚೆನ್ನಾಳ ಅವರೇ. ನಮಸ್ಕಾರ. ಗುಡಿ ಕೈಗಾರಿಕೆಗಳು ಅಂದ್ರ ಏನಂತ ತಿಳಿಸ್ಕೊಡ್ತೀರಿ? ಗುಡಿ ಕೈಗಾರಿಕೆಗಳು ಎಂದರೆ ಸಣ್ಣ ಪ್ರಮಾಣದಲ್ಲಿ ಯಾವುದೇ ವಸ್ತುಗಳನ್ನು ಕಡಿಮೆ ಹಣವ ಉಪಯೋಗಿಸಿ ಉತ್ಪಾದನೆ ಮಾಡಿ ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬಹುದಾದ ಸಣ್ಣ ಹಾಗೂ ಸಾಂಪ್ರದಾಯಿಕ ಉದ್ಯಮಗಳಿಗೆ ಗುಡಿ ಕೈಗಾರಿಕೆ ಎಂದು ಕರೆಯಬಹುದ್ರಿ. ಇಂಥ ಗುಡಿ ಕೈಗಾರಿಕೆಗಳಿಂದ ನಮ್ಮ ನಾಡಿನ ಮಹಿಳೆಯರು ತಮ್ಮದೇ ಆದ ಸ್ವಂತ ಉದ್ಯೋಗದಲ್ಲಿ ತೊಡಗಿಸಿಕೊಂಡು ತಮ್ಮ ಮನೆಯ ಆರ್ಥಿಕ ಮಟ್ಟವನ್ನು ಸುಧಾರಿಸಿಕೊಳ್ಳಬಹುದು. ಇನ್ನು ಈ ಗುಡಿ ಕೈಗಾರಿಕೆಗಳನ್ನು ಪ್ರಾರಂಭಿಸಬೇಕಾದ್ರ ಏನೇನು ಅರ್ಹತೆಗಳು ಇರಬೇಕಂತೀರಿ? ಹೆಣ್ಣು ಅಥವಾ ಗಂಡು ಎಂಬ ಯಾವುದೇ ಭೇದವಿಲ್ಲದೆ ಯಾರು ಬೇಕಾದರೂ ಈ ಗುಡಿ ಕೈಗಾರಿಕೆಗಳನ್ನು ಪ್ರಾರಂಭಿಸಬಹುದು. ಯಾವ ರೀತಿಯ ನಿರ್ಬಂಧಗಳು, ಅಡೆತಡೆಗಳು, ವಯೋಮಿತಿಯೂ ಸಹ ಇಲ್ಲ. ಆದರೆ ಒಬ್ಬ ಮಹಿಳೆಗೆ ಗುಡಿ ಕೈಗಾರಿಕೆ ಪ್ರಾರಂಭಿಸಲು ಧೈರ್ಯ, ಛಲ, ಮುಂದಾಳತ್ವ, ಕುತೂಹಲ, ಹೊಂದಾಣಿಕೆ, ನಿರ್ಣಾಯಕತೆ, ಸೃಜನಶೀಲತೆ, ಗ್ರಾಹಕರ ಸೇವೆ, ತಾಳ್ಮೆ ಹಾಗೂ ಆತ್ಮವಿಶ್ವಾಸಗಳು ಅಗತ್ಯ ಇರಲೇಬೇಕು. ಉದ್ಯಮದಲ್ಲಿ ಆಗುವ ಲಾಭ ನಷ್ಟಗಳು ಹಾಗೂ ತೊಂದರೆಗಳನ್ನು ಅವರು ಎದುರಿಸಬೇಕಾಗ್ತದೆ. ಅದಲ್ಲದೆ ಜಾಣ್ಮೆ, ಸಮಯ ಪ್ರಜ್ಞೆ, ಸಂಶೋಧನಾತ್ಮಕ ಹಾಗೂ ರಚನಾತ್ಮಕ ಗುಣಗಳು ಸಹ ಇರಬೇಕು. ಇನ್ನು ಮಹಿಳೆಯರಿಗೆ ಗುಡಿ ಕೈಗಾರಿಕೆಗಳು ಯಾಕೆ ಬೇಕಂತೀರಿ? ನಮ್ಮ ದೇಶದ ಜನಸಂಖ್ಯೆ ದಿನೇ ದಿನೇ ಅತ್ಯಂತ ತೀವ್ರಗತಿಯಲ್ಲಿ ಹೆಚ್ಚಾಗುತ್ತಿರುವುದರಿಂದ ಪ್ರತಿಯೊಂದು ಮನೆತನದ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗ್ತಾ ಇವೆ. ಅದರಲ್ಲಿ 70% ಗ್ರಾಮೀಣ ಮಹಿಳೆಯರು ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾರೆ. ಆದರೆ ಕೃಷಿ ಚಟುವಟಿಕೆಗಳಿಂದ ಗ್ರಾಮೀಣ ಮಹಿಳೆಯರಿಗೆ ವರ್ಷ ಪೂರ್ತಿ ಅಂದರೆ 365 ದಿನಗಳು ಸಹ ಕೆಲಸ ಸಿಗೋದು ಕಷ್ಟ. ಹೀಗಿರುವಾಗ ಅವರ ಆರ್ಥಿಕ ಮಟ್ಟ ಸುಧಾರಿಸುವುದು ಸಹ ಕಷ್ಟ. ಜನರನ್ನು ಜಾಗೃತಗೊಳಿಸಲು ಮೊದಲು ಮಹಿಳೆಯರನ್ನು ಜಾಗೃತಗೊಳಿಸಬೇಕು. ಮಹಿಳೆ ಜಾಗೃತಳಾದರೆ ಕುಟುಂಬ ಜಾಗೃತಗೊಂಡಂತೆ ಮಹಿಳೆಯರು ಗುಡಿ ಕೈಗಾರಿಕೆಯನ್ನು ಪ್ರಾರಂಭಿಸುವುದರಿಂದ ಅವರ ಆರ್ಥಿಕ ಮಟ್ಟವನ್ನು ಸುಧಾರಿಸಿಕೊಳ್ಳಬಹುದು. ಇದರಿಂದ ಬರುವ ವರಮಾನದಿಂದ ಅವರ ಮನೆಯ ಸ್ಥಿತಿಗತಿಗಳನ್ನು ಸಹ ಸುಧಾರಿಸಿ ಸ್ವಾವಲಂಬಿಗಳಾಗಬಹುದು. ಇನ್ನು ಮಹಿಳೆಯರಿಗೆ ಸೂಕ್ತವಾದಂತಹ ಗುಡಿ ಕೈಗಾರಿಕೆಗಳು ಯಾವ ಅಂತೀರಿ? ಮಹಿಳೆಯರಿಗೆ ಕೃಷಿ ಹಾಗೂ ಕೃಷಿಯೇತರ ಗುಡಿ ಕೈಗಾರಿಕೆಗಳನ್ನು ಪ್ರಾರಂಭಿಸಬಹುದು. ಕೃಷಿಗೆ ಸಂಬಂಧಪಟ್ಟ ಗುಡಿ ಕೈಗಾರಿಕೆಗಳೆಂದರೆ ಹೈನುಗಾರಿಕೆ, ರೇಷ್ಮೆ ಹುಳು ಸಾಕಾಣಿಕೆ, ಅಣಬೆ ಬೇಸಾಯ, ಕೋಳಿ ಕುರಿ ಆಡು ಸಾಕಾಣಿಕೆ, ಎರೆ ಹುಳು ಗೊಬ್ಬರ ತಯಾರಿಕೆ ಹಾಗೂ ಹಣ್ಣು ತರಕಾರಿ ಸಂಸ್ಕರಣೆ ಮುಂತಾದವುಗಳು. ಕೃಷಿಯೇತರ ಗುಡಿಕೆಗಾರಿಕೆಗಳೆಂದರೆ ಮಕ್ಕಳ ಸಿದ್ಧ ಉಡುಪು ತಯಾರಿಕೆ, ಕಸೂತಿ ಹಾಕುವುದು, ಬಟ್ಟೆಗಳಿಗೆ ಬಣ್ಣ ಹಾಕುವುದು, ಕಮಾರಿಕೆ, ಕುಂಬಾರಿಕೆ, ಊದುಬತ್ತಿ ತಯಾರಿಕೆ, ಮೇಣಬತ್ತಿ ತಯಾರಿಕೆ, ಗೊಂಬೆಗಳ ತಯಾರಿಕೆ, ಆಟಿಕೆ ಸಾಮಾನುಗಳ ತಯಾರಿಕೆ, ಸಂಸ್ಕರಿಸಿದ ಆಹಾರ ಪದಾರ್ಥಗಳ ತಯಾರಿಕೆ, ಬೇಕರಿ ಪದಾರ್ಥಗಳ ತಯಾರಿಕೆ ಮುಂತಾದವುಗಳು. ಇನ್ನು ಮಹಿಳೆಯರಿಗೆ ಗುಡಿಕೆಗಾರಿಕೆಗಳು ಯಾಕೆ ಬೇಕು ಮತ್ತೆ ಇದರಿಂದ ಏನ ಪ್ರಾಮುಖ್ಯತೆ ಅದ ಅಂತ ಏನ್ ತಿಳಿಸ್ತಾ ಇದಾರಲ್ಲ, ಮತ್ತೆ ಇಷ್ಟೊಂದು ಗುಡಿಕೆಗಾರಿಕೆಯಲ್ಲಿ ಮಹಿಳೆಯರಿಗೆ ಸೂಕ್ತವಾದಂತ ಗುಡಿಕೆಗಾರಿಕೆ ಏನೇನದಾವ ಅಂತೀರಿ? ಮಹಿಳೆಯರು ಮೊದಲು ಆಸಕ್ತಿಗೆ ಅನುಸಾರವಾಗಿ ಗುಡಿಕೆಗಾರಿಕೆಗಳನ್ನು ಆರಿಸಿಕೊಳ್ಬೇಕ್ರಿ. ತಮ್ಮಲ್ಲಿ ಲಭ್ಯವಿರುವ ಸೌಲಭ್ಯಗಳ ಬಗ್ಗೆನೂ ತಿಳ್ಕೊಳ್ಬೇಕು. ಹಣಕಾಸಿನ ಬಗ್ಗೆ ಮೊದಲು ತಿಳ್ಕೊಬೇಕು. ಸ್ಥಳಾವಕಾಶದ ಬಗ್ಗೆ, ಕಚ್ಚಾ ವಸ್ತುಗಳ ಲಭ್ಯತೆ ಬಗ್ಗೆ ಹಾಗೂ ತಯಾರಿಸಿದ ವಸ್ತುಗಳ ಮಾರುಕಟ್ಟೆ ಬಗ್ಗೆ ತಿಳಿದುಕೊಳ್ಬೇಕು. ಈ ಎಲ್ಲ ವಿಷಯಗಳ ಬಗ್ಗೆ ತಿಳಿದುಕೊಂಡು ಸೂಕ್ತವಾದಂತಹ ಗುಡಿಕೆಗಾರಿಕೆಯನ್ನು ಪ್ರಾರಂಭಿಸಬಹುದು. ಗುಡಿಕೆಗಾರಿಕೆಗಳು ಪ್ರಾರಂಭ ಮಾಡಬೇಕಾದ್ರೆ ಮಹಿಳೆಯರು ಮೊದಲು ಏನ್ ಮಾಡ್ಬೇಕಂತೀರಿ? ಯಾವುದೇ ಗುಡಿಕೆಗಾರಿಕೆಯನ್ನು ಪ್ರಾರಂಭಿಸುವ ನಿರ್ಣಯ ತೆಗೆದುಕೊಂಡ ತಕ್ಷಣ ಮೊದಲು ಮಹಿಳೆಯರು ಅದರ ಬಗ್ಗೆ ಎಲ್ಲಾ ರೀತಿಯ ಮಾಹಿತಿಯನ್ನು ಪಡೆದುಕೊಳ್ಬೇಕು ಹಾಗೂ ಆ ವಿಷಯದ ಬಗ್ಗೆ ಸೂಕ್ತ ತರಬೇತಿ ಪಡೆದುಕೊಳ್ಬೇಕು. ಈ ತರಬೇತಿಗಳು ಎಲ್ಲಿ ಸಿಗುತ್ತದೆ ಎಂದನ್ನ ತಿಳ್ಕೋಬೇಕು. ಕೃಷಿ ವಿಶ್ವವಿದ್ಯಾಲಯ, ತೋಟಗಾರಿಕೆ ವಿಶ್ವವಿದ್ಯಾಲಯ, ವಿವಿಧ ವಿಶ್ವವಿದ್ಯಾಲಯಗಳು ಕೃಷಿ ಇಲಾಖೆಯಲ್ಲಿ ಕೃಷಿ ಹಾಗೂ ಕೃಷಿ ಆಧಾರಿತ ಉದ್ಯಮಗಳಾದ ಕೋಳಿ, ಕುರಿ, ಆಡು, ಮೊಲ, ಮೀನು ಸಾಕಾಣಿಕೆ, ಹೈನುಗಾರಿಕೆ, ಬೀಜೋತ್ಪಾದನೆ, ತೋಟಗಾರಿಕೆ ಬೆಳೆಗಳ ನಿರ್ವಹಣೆ, ಸಸಿಗಳ ತಯಾರಿಕೆ, ಹಣ್ಣು ಮತ್ತು ತರಕಾರಿಗಳ ಸಂಸ್ಕರಣೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಹಲವಾರು ವಿಷಯಗಳಲ್ಲಿ ತರಬೇತಿ ಹಾಗೂ ತಾಂತ್ರಿಕ ಮಾಹಿತಿಗಳನ್ನ ನೀಡುತ್ತಾರೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಇರುವ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಅಲ್ಪಾವಧಿ ಹಾಗೂ ದೀರ್ಘಾವಧಿ ತರಬೇತಿಗಳನ್ನ ನೀಡಲಾಗುತ್ತದೆ. ಕೇಂದ್ರ ಸರ್ಕಾರದಿಂದ ಪ್ರತಿ ಜಿಲ್ಲೆಯಲ್ಲಿ ಸ್ಥಾಪಿಸಲಾದ ಸಣ್ಣ ಕೈಗಾರಿಕೆಗಳ ಸೇವಾ ಸಂಸ್ಥೆಯಲ್ಲೂ ಕೂಡ ಅಗರಬತ್ತಿ ತಯಾರಿಕೆ, ಮೇಣಬತ್ತಿ ತಯಾರಿಕೆ, ಕಾಗದ ಲಕೋಟೆ, ಫೈಲ್ ಪ್ಯಾಕೆಟ್ ತಯಾರಿಕೆ, ಸಾಬೂನು ಮತ್ತು ಡಿಟರ್ಜೆಂಟ್ ಪೌಡರ್ಗಳ ತಯಾರಿಕೆ, ಹಣ್ಣು ಹಂಪಲುಗಳ ಸಂರಕ್ಷಣೆ ಸಂಸ್ಕರಣೆ, ಜಾಮ್ ಕೆಚಪ್ ತಯಾರಿಕೆ ಅಲ್ಲದೆ ಅವುಗಳನ್ನು ಮಾರಾಟ ಮಾಡುವ ವಿಧಾನಗಳನ್ನು ಮುಂತಾದ ವಿಷಯಗಳ ಬಗ್ಗೆ ಸುದೀರ್ಘ ತರಬೇತಿಗಳನ್ನು ಕೊಡ್ತಾರೆ. ಆಸಕ್ತಿ ಉಳ್ಳವರು ಅವುಗಳ ಪ್ರಯೋಜನ ಪಡೆದುಕೊಂಡು ಸ್ವಂತ ಉದ್ಯೋಗ ಪ್ರಾರಂಭಿಸಬಹುದು. ಮತ್ತೆ ಈ ಸ್ವಂತ ಉದ್ಯೋಗ ಪ್ರಾರಂಭ ಮಾಡಬಹುದು ಅಂತಂದ್ರಲ್ಲ, ಮತ್ತೆ ಈ ಗುಡಿ ಕೈಗಾರಿಕೆಯನ್ನ ಸ್ಥಾಪಿಸಬೇಕಾದ್ರೆ ಯಾವ್ಯಾವ ಸಂಘ ಸಂಸ್ಥೆಗಳು ಆರ್ಥಿಕ ನೆರವು ಕೊಡ್ತಾವಂತೀರಿ? ಗುಡಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಮಹಿಳೆಯರು ಮುಂದೆ ಬರಬೇಕೆಂದು ಸರ್ಕಾರ ಹಲವು ಸೌಲಭ್ಯಗಳನ್ನು ಒದಗಿಸುತ್ತಿದೆ. ಅದರಲ್ಲಿ ಆರ್ಥಿಕ ನೆರವು ಒಂದು, ಅದಲ್ಲದೆ ರಾಷ್ಟ್ರೀಕೃತ ಬ್ಯಾಂಕ್ಗಳು, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಲ್ಲಿ ಗ್ರಾಮೀಣ ಜನರಿಗೆ ಗುಡಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಸಬ್ಸಿಡಿ ರೂಪದಲ್ಲಿ ಹಾಗೂ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. ಹಲವಾರು ಸ್ವಯಂ ಸೇವಾ ಸಂಸ್ಥೆಗಳು ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನು ಗುಡಿ ಕೈಗಾರಿಕೆಗಳನ್ನು ಪ್ರಾರಂಭಿಸಲು ನೀಡುತ್ತಿವೆ. ಇನ್ನು ಈ ಕೃಷಿಗೆ ಸಂಬಂಧಪಟ್ಟಂಗ ಗುಡಿ ಕೈಗಾರಿಕೆಗಳಲ್ಲಿ ಹೆಚ್ಚಿನ ಬಂಡವಾಳವಿಲ್ಲದೆ ಪ್ರಾರಂಭಿಸಬಹುದಾದ ಉದ್ಯಮಗಳು ಯಾವ ಅಂತೀರಿ? ಕೃಷಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಬರುವಂತ ಮತ್ತು ಈಗ ಬೇಡಿಕೆಯಲ್ಲಿರುವ ಉದ್ಯಮ ಎಂದರೆ ಎರೆಹುಳ ಗೊಬ್ಬರ ತಯಾರಿಕೆ. ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿಗೆ ಹೆಚ್ಚಿನ ಮಹತ್ವವನ್ನು ಜನರು ಕೊಡುತ್ತಿರುವುದರಿಂದ ಎರೆಹುಳ ಗೊಬ್ಬರ ತಯಾರಿಕೆಗೆ ಹೆಚ್ಚು ಆಸಕ್ತಿ ಮತ್ತು ಮಹತ್ವ ಕೊಡುತ್ತಿದ್ದಾರೆ. ಎರೆಹುಳ ಗೊಬ್ಬರ ತಯಾರಿಕೆಯಲ್ಲಿ ಎಲ್ಲಾ ಕೃಷಿ ತ್ಯಾಜ್ಯ ವಸ್ತುಗಳಲ್ಲದೆ ಮನೆಯಲ್ಲಿನ ತ್ಯಾಜ್ಯ ವಸ್ತುಗಳನ್ನು ಉಪಯೋಗಿಸಿ ಎರೆಹುಳ ಗೊಬ್ಬರ ತಯಾರು ಮಾಡಬಹುದು. ಈ ಗೊಬ್ಬರ ತಯಾರಿಕೆ ಒಮ್ಮೆ ತೆಗ್ಗು ಸಿದ್ಧಪಡಿಸಿದ್ರೆ ನಂತರ ಯಾವುದೇ ರೀತಿಯ ಧನ ಸಹಾಯ ಬೇಕಾಗುವುದಿಲ್ಲ. ಎರೆಗೊಬ್ಬರವನ್ನು ತಮ್ಮ ಹೊಲಕ್ಕೆ ಬಳಸಿಕೊಳ್ಳಬಹುದು. ಮನೆಯ ಹಿತ್ತಲಿನಲ್ಲಿ ಕೈತೋಟ ಮಾಡಿದರೆ ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆಯಲು ಉಪಯೋಗಿಸಬಹುದು. ಸಾವಯವ ಪದ್ಧತಿಯಲ್ಲಿ ಬೆಳೆದ ತರಕಾರಿ ಮತ್ತು ಹಣ್ಣುಗಳಿಗೆ ಹೆಚ್ಚಿನ ಬೇಡಿಕೆ ಇರುವುದರಿಂದ ಅದನ್ನು ಸಹ ಒಂದು ಉದ್ಯಮವಾಗಿ ತೆಗೆದುಕೊಳ್ಳಬಹುದು. ಎರೆಗೊಬ್ಬರಕ್ಕೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇರುವುದರಿಂದ ಅದನ್ನು ಮಾರಾಟ ಮಾಡಿ ಲಾಭ ಪಡೆಯಬಹುದು. ಕೆಲವೇ ಹುಳುಗಳನ್ನು ತಂದು ಗೊಬ್ಬರ ತಯಾರಿಕೆ ಪ್ರಾರಂಭಿಸಿದಲ್ಲಿ 3 ತಿಂಗಳಲ್ಲೇ ಉತ್ತಮ ಗೊಬ್ಬರ ಪಡೆಯಬಹುದು. ಹುಳುಗಳ ಸಂಖ್ಯೆಯೂ ಹೆಚ್ಚಾಗುವುದು. ಇದೇ ಹುಳುಗಳನ್ನು ಉಪಯೋಗಿಸಿಕೊಂಡು ಇನ್ನೂ ಹೆಚ್ಚಿನ ಗೊಬ್ಬರ ತಯಾರಿಸಬಹುದು. ಅಲ್ಲದೆ ಎರೆಹುಳುವಿನಿಂದ ಎರೆಜಲ ಸಹ ತಯಾರಿಸಬಹುದು. ಇದಕ್ಕೆ ಕೂಡ ಹೆಚ್ಚಿನ ಬೇಡಿಕೆ ಇದೆ. ಅದೇ ರೀತಿ ಹೆಚ್ಚಾದ ಹುಳುಗಳನ್ನು ಸಹ ತೆಗೆದು ಆಗಾಗ ಮಾರಾಟ ಮಾಡಬಹುದು. ಇನ್ನು ಗ್ರಾಮೀಣ ಮಹಿಳೆಯರಿಗೆ ತೋಟಗಾರಿಕೆಯಲ್ಲಿ ಹೆಚ್ಚಿನ ಆಸಕ್ತಿ, ಅದರಲ್ಲಿಯೂ ಪುಷ್ಪ ತರಕಾರಿ ಮತ್ತು ಹಣ್ಣುಗಳನ್ನು ಬೆಳೆಯುವಲ್ಲಿ ಮಹಿಳೆಯರು ಯಾರ ಬೆಂಬಲ ಇಲ್ಲದೆ ಸಂಪೂರ್ಣವಾಗಿ ತಾವೇ ಬೆಳೆದು ಮಾರುಕಟ್ಟೆ ಮಾಡಬಹುದಾದೆಂದರೆ ಅದು ಹೂವು, ಹಣ್ಣು ಮತ್ತು ತರಕಾರಿ ಬೆಳೆಗಳು. ಇವುಗಳ ಮಾರಾಟದಿಂದ ಸತತವಾಗಿ ನಿವ್ವಳ ಲಾಭ ಪಡೆಯಬಹುದು. ಇದಲ್ಲದೆ ಗ್ರಾಮೀಣ ಮಹಿಳೆಯರು ಅಣಬೆ ಬೇಸಾಯವನ್ನು ಸಹ ಕೈಗೆತ್ತಿಕೊಳ್ಳಬಹುದು. ಅಣಬೆ ಬೇಸಾಯಕ್ಕೆ ಭತ್ತದ ಹುಲ್ಲು ಮತ್ತು ಕಬ್ಬಿಣದ ಸಿಪ್ಪೆ ಬಳಸಿಕೊಳ್ಳಬಹುದು. ಇವು ಸುಲಭವಾಗಿ ತಮ್ಮ ಹೊಲಗಳಲ್ಲಿ ಲಭ್ಯವಿರುವುದರಿಂದ ಇದನ್ನು ಉದ್ಯಮೆಯಾಗಿ ಪ್ರಾರಂಭಿಸಬಹುದು. ಇದಲ್ಲದೆ ಕೋಳಿ ಸಾಕಾಣಿಕೆಯನ್ನು ಸಹ ಹಳ್ಳಿ ವಾತಾವರಣದಲ್ಲಿ ಹೊಂದಿಕೊಂಡು ಅಲ್ಲಿದ್ದಂತ ಸಂಪನ್ಮೂಲಗಳಿಂದ ಮಾಡಬಹುದಾದಂತಹ ಒಂದು ಉದ್ಯೋಗ. ಗ್ರಾಮೀಣ ಮಹಿಳೆಯರು ಕೋಳಿ ಸಾಕಾಣಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡು ಸ್ವಾವಲಂಬಿ ಜೀವನ ಸಾಗಿಸಬಹುದು. ಕೋಳಿ ಸಾಕಾಣಿಕೆಯನ್ನು 2 ವಿಧದಲ್ಲಿ ಮಾಡಬಹುದು. ಒಂದು ತತ್ತಿಗಾಗಿ ಮತ್ತು ಒಂದು ಮಾಂಸಕ್ಕಾಗಿ. ಕೋಳಿ ಸಾಕಾಣಿಕೆಯಲ್ಲಿಯ ಯಶಸ್ಸು ಮುಖ್ಯವಾಗಿ ವ್ಯಾಪಾರ ಶಕ್ತಿ, ಮಾರುಕಟ್ಟೆಯಲ್ಲಿಯ ಅನುಕೂಲತೆಗಳು, ತಿಳುವಳಿಕೆ, ಅನುಭವ, ಕೋಳಿ ತಳಿ ಮತ್ತು ಸಾಮಗ್ರಿಗಳ ಮೇಲೆ ಅವಲಂಬಿತವಾಗಿದೆ. ಹೀಗಾಗಿ ಇದನ್ನು ಉದ್ಯಮವಾಗಿ ಪ್ರಾರಂಭಿಸುವವರು ಇದರ ಬಗ್ಗೆ ಸಂಪೂರ್ಣ ಜ್ಞಾನ ಪಡೆಯುವುದು ಬಹಳ ಮುಖ್ಯ. ಇನ್ನು ಮೊಲ ಸಾಕಾಣಿಕೆಯನ್ನು ಎಲ್ಲ ಹವಾಮಾನದಲ್ಲಿಯೂ ಮಾಡಬಹುದಾಗಿದೆ. ಇದನ್ನು ಮನೆಗಳಲ್ಲಿ ಮಾಂಸಕ್ಕಾಗಿ, ಉನ್ನೆಗಾಗಿ ಹಾಗೂ ಪ್ರಯೋಗಾಲಯಗಳಲ್ಲಿ ಪ್ರಯೋಗಕ್ಕಾಗಿ ಬೆಳೆಸಲಾಗುತ್ತಿದೆ. ಇದಲ್ಲದೆ ಅತಿ ಪ್ರಾಚೀನ ಕಾಲದಿಂದಲೂ ನಮ್ಮ ಪೂರ್ವಜರು ಕುರಿ ಸಾಕಾಣಿಕೆಯನ್ನು ಸಹ ಒಂದು ಉಪ ಉದ್ಯಮೆಯಾಗಿ ಮುನ್ನಡೆಸಿಕೊಂಡು ಬಂದಿದ್ದರು. ಕುರಿ ಸಾಕಾಣಿಕೆಯಿಂದ ಮಾಂಸ, ಉನ್ನೆ, ಚರ್ಮ ಹಾಗೂ ಸ್ವಲ್ಪ ಮಟ್ಟಿಗೆ ಹಾಲು ಸಹ ದೊರೆಯುತ್ತದೆ. ಇನ್ನು ಈ ಗ್ರಾಮೀಣ ಮಹಿಳೆಯರು ಸ್ವಾವಲಂಬಿಗಳಾಗಬೇಕಾದ್ರೆ ಸರ್ಕಾರ ಮತ್ತು ಸಂಸ್ಥೆಗಳು ಯಾವ ರೀತಿ ಸಹಾಯ ಮಾಡ್ತಾ ಅಂತೀರಿ? ಸರ್ಕಾರ ಇಲ್ಲಿವರೆಗೆ ಗ್ರಾಮೀಣ ಜನರಿಗೆ ಸಹಾಯ ಮಾಡಲು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದಲ್ಲದೆ ಸ್ವಯಂ ಸೇವಾ ಸಂಸ್ಥೆಗಳು ಕೂಡ ಆರ್ಥಿಕ ಮತ್ತು ತಾಂತ್ರಿಕ ನೆರವನ್ನು ನೀಡುತ್ತಿವೆ. ಗ್ರಾಮೀಣ ಬ್ಯಾಂಕ್ಗಳು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಉದ್ಯಮ ಅಭಿವೃದ್ಧಿ ಸಂಸ್ಥೆಗಳು, ಜಿಲ್ಲಾ ಪಂಚಾಯತ್ ಕಾರ್ಯಾಲಯ, ರಾಷ್ಟ್ರೀಯ ಉದ್ಯಮಶೀಲ ಅಭಿವೃದ್ಧಿ ಸಂಸ್ಥೆ, ಖಾದಿ ಮತ್ತು ಗ್ರಾಮೋದ್ಯೋಗ ಸಂಸ್ಥೆಗಳು, ಅದಲ್ಲದೆ ಸರ್ಕಾರವು ಸ್ತ್ರೀ ಶಕ್ತಿ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿವೆ. ಮಹಿಳೆಯರು ಒಬ್ಬೊಬ್ಬರೇ ಮುಂದೆ ಬರಲು ಹಿಂಜೇರುವ ಕಾರಣ ಮಹಿಳೆಯರಿಗೆ ಅನುಕೂಲವಾಗುವಂತೆ ಈ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿವೆ. ಗುಡಿ ಕೈಗಾರಿಕೆ ತೆಗೆದುಕೊಳ್ಳುವ ಮಹಿಳೆಯರು ಗುಂಪಾಗಿ ಕಾರ್ಯನಿರ್ವಹಿಸಬೇಕು. ಮೊದಲು ಪರಸ್ಪರ ವಿಶ್ವಾಸವಿರುವವರು ಒಂದುಗೂಡಿ ಸ್ವಸಹಾಯ ಗುಂಪುಗಳನ್ನು ರಚಿಸಬೇಕು. ಒಂದು ಕಡೆ ಸೇರಿ ತಮ್ಮ ಆರ್ಥಿಕ ಅಭಿವೃದ್ಧಿಗಾಗಿ ಸಮಾನ ಆಸಕ್ತಿ, ಸ್ವಯಂ ಜಾಗೃತಿಯಿಂದ ಕೂಡಿದ 15-20 ಮಹಿಳೆಯರು ಗುಂಪು ಮಾಡಿಕೊಂಡು ತಮ್ಮದೇ ಆದ ನೀತಿ ನಿಯಮಗಳಿಗೆ ಒಳಪಟ್ಟಿರಬೇಕು. ಒಮ್ಮತದಿಂದ ತೀರ್ಮಾನ ತೆಗೆದುಕೊಳ್ಬೇಕು. ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಅಭಿವೃದ್ಧಿ ಸಾಧಿಸಬೇಕು. ಸ್ವಸಹಾಯ ಗುಂಪುಗಳ ಮೂಲ ಉದ್ದೇಶ ಏನದಂತ್ರಿ? ಬಹಳಷ್ಟು ಜನರು ಹಳ್ಳಿಗಳಲ್ಲಿ ಇರುವುದರಿಂದ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಪೌಷ್ಟಿಕವಾಗಿ, ಔದ್ಯೋಗಿಕವಾಗಿ ಒಟ್ಟಾರೆ ಸರ್ವತೋನ್ಮುಖ ಬೆಳವಣಿಗೆಯಿಂದ ವಂಚಿತರಾಗಿದ್ದಾರೆ. ಗ್ರಾಮೀಣ ಪ್ರದೇಶದ ಜನರಿಗೆ ಸಾಮಾಜಿಕ, ಆರ್ಥಿಕ, ಔದ್ಯೋಗಿಕ ಹೀಗೆ ಸರ್ವತೋಮುಖ ಬೆಳವಣಿಗೆಗಾಗಿ ಹಲವಾರು ಯೋಜನೆಗಳು ಜಾರಿಯಲ್ಲಿವೆ. ಆರ್ಥಿಕ ಸ್ವಾವಲಂಬನೆ ಸ್ವತಂತ್ರಕ್ಕೆ ದಾರಿ. ಇನ್ನು ಈ ಬ್ಯಾಂಕುಗಳಿಂದ ಯಾವ ರೀತಿ ಸಾಲ ಪಡಿಬಹುದು ಅಂತೀರಿ? ಪ್ರತಿ ಗುಂಪು ವಾರಕ್ಕೊಮ್ಮೆ 10 ರೂಪಾಯಿಯಂತೆ ಪ್ರತಿಯೊಬ್ಬರು ಉಳಿತಾಯದ ಹಣವನ್ನು ಸಂಘದ ಹೆಸರಿನಲ್ಲಿ ಜಮಾ ಮಾಡಬೇಕು. ಬ್ಯಾಂಕಿನ ಅಧಿಕಾರಿಗಳು ಮೌಲ್ಯಮಾಪನ ಮಾಡಿ ಬ್ಯಾಂಕುಗಳು ಸಾಲ ನೀಡುತ್ತವೆ. ನೇರವಾಗಿ ಸ್ವಸಹಾಯ ಗುಂಪುಗಳಿಗೆ ಸಾಲ ಪಡೆದು ಗುಡಿ ಕೈಗಾರಿಕೆಯಲ್ಲಿ ತೊಡಗಿಸಿಕೊಳ್ಳಬಹುದು. ಇವು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದಲ್ಲಿ ವಿವಿಧ ಇಲಾಖೆಯಿಂದ ಅಭಿವೃದ್ಧಿ ಸೇವಾ ಸೌಲಭ್ಯಗಳನ್ನು ಪಡೆಯಲು ಅವಕಾಶವಿದೆ. ಸ್ವಸಹಾಯ ಗುಂಪುಗಳಿಂದ ಅನುಷ್ಠಾನಗೊಳಿಸಬಹುದಾದ ಯೋಜನೆಗಳು ಏನೇನದಾವ ಅಂತೀರಿ? ಆದಾಯ ಚೆನ್ನಾಗಿ ಬರುವ ಮಹಿಳೆಯರು ಕರಕುಶಲತೆ, ನೈಪುಣ್ಯತೆ, ಪ್ರತಿಭೆ ಮತ್ತು ಚಾಕಚಕ್ಯತೆಯಿಂದ ಬಿಂಬಿಸುವ ಯಾವುದಾದರೂ ಚಟುವಟಿಕೆಗಳಲ್ಲಿ ಅವರು ತೊಡಗಿಸಿಕೊಳ್ಳಬಹುದು. ಅದಲ್ಲದೆ ಒಂದು ಗುಂಪಿನಿಂದ ಒಂದೇ ಚಟುವಟಿಕೆ ಮಾಡಬೇಕಂತೇನಿಲ್ಲ. ಪಶುಸಂಗೋಪನೆ, ತೋಟಗಾರಿಕೆ, ಬೀಜೋತ್ಪಾದನೆ, ಸಸಿ ಮಡಿ ಮಾಡುವುದು, ಉಪಕರಣಗಳನ್ನು ಬಾಡಿಗೆಗೆ ಕೊಡುವುದು, ಎರೆಹುಳ ಗೊಬ್ಬರ ತಯಾರು ಮಾಡುವುದು, ಗುಡಿ ಕೈಗಾರಿಕೆಗಳಾದ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಚಟ್ನಿಗಳು, ಶಾವಿಗೆ, ಸವತಿ ಬೀಜ, ಗೌಲಿ, ಪರಡಿ ಮುಂತಾದವುಗಳನ್ನು ತಯಾರಿಸುವುದು, ಬಿದಿರಿನ ಸಾಮಾನುಗಳು, ಊಟದ ಎಲೆ ಮುಂತಾದವುಗಳ ತಯಾರಿಕೆಗಳನ್ನು ಅಳವಡಿಸಿಕೊಳ್ಳಬಹುದು. ಮೊದಲೇ ಗೊತ್ತಿರುವ ಯಾವುದಾದರೂ ಚಟುವಟಿಕೆಗಳಲ್ಲಿ ಹೆಚ್ಚಿನ ಪರಿಣಿತಿಗಾಗಿ ತರಬೇತಿ ಪಡೆಯಬಹುದು. ಅವಶ್ಯವಿರುವ ಮಷೀನ್ಗಳನ್ನು ಖರೀದಿಸಿ ಉತ್ಪನ್ನಗಳನ್ನು ಪ್ರಾರಂಭಿಸಬಹುದು. ಈ ಉತ್ಪನ್ನಗಳನ್ನು ಮಾರಾಟ ಮಾಡಿ ಬಂದ ಲಾಭವನ್ನು ಸಾಲ ಮರುಪಾವತಿಗೆ ಉಪಯೋಗಿಸಬಹುದು. ಹೆಚ್ಚಿನ ಲಾಭವನ್ನು ಸಂಘದ ಉಳಿತಾಯ ಖಾತೆಗೂ ಜಮಾ ಮಾಡಬಹುದು. ಈ ರೀತಿ ಉಳಿತಾಯ ಕಡ್ಡಾಯವಾಗಿದ್ದರಿಂದ ಮಹಿಳೆಯರಲ್ಲಿ ಉಳಿತಾಯ ಪ್ರವೃತ್ತಿ ಬೆಳೆಯುತ್ತದೆ. ಕಷ್ಟದ ಸಮಯದಲ್ಲಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ದುಡ್ಡು ದೊರೆಯುವುದಲ್ಲದೆ ಈ ಬಡ್ಡಿಯು ಉಳಿತಾಯ ಖಾತೆಗೆ ಜಮಾ ಆಗುತ್ತದೆ. ಹೀಗೆ ರಾಜ್ಯದೆಲ್ಲೆಡೆ ವಿವಿಧ ಚಟುವಟಿಕೆಗಳನ್ನು ಕೈಗೊಂಡು ತಮ್ಮದೇ ತಮ್ಮ ಗ್ರಾಮಗಳಲ್ಲಿ ಪ್ರಗತಿ ಪಥದತ್ತ ಕೊಂಡೊಯ್ಯುತ್ತಿರುವ ಈ ಮಹಿಳಾ ಸ್ವಸಹಾಯ ಮತ್ತು ಸ್ತ್ರೀ ಶಕ್ತಿ ಗುಂಪುಗಳು. ಮತ್ತೆ ಈ ಗುಂಪುಗಳು ಗ್ರಾಮೀಣ ಅಭಿವೃದ್ಧಿ ಮಾಡ್ತಾ ಅಂತೀರಿ? ಹೌದ್ರಿ. ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಆಧಾರಿತ ಗುಡಿ ಕೈಗಾರಿಕೆಗಳು ಏನೇನದಾವ ಅಂತೀರಿ? ಕೃಷಿ ಆಧಾರಿತ ಗುಡಿ ಕೈಗಾರಿಕೆಗಳೆಂದ್ರೆ ಕೋಳಿ ಸಾಕಾಣಿಕೆ, ಆಡು ಸಾಕಾಣಿಕೆ, ಅಣಬೆ ಬೇಸಾಯ, ಎರೆಹುಳ ಗೊಬ್ಬರ ತಯಾರಿಕೆ, ಮೊಲ ಸಾಕಾಣಿಕೆ, ಹೈನುಗಾರಿಕೆ, ಮೀನು ಸಾಕಾಣಿಕೆ, ಜೇನು ಕೃಷಿ, ರೇಷ್ಮೆ ಕೃಷಿ, ಬೇಕರಿ ಉತ್ಪಾದನೆ ತಯಾರಿಕೆ, ಸಿರಿಧಾನ್ಯಗಳ ಮೌಲ್ಯವರ್ಧನೆ, ಹಣ್ಣು ಸಂಸ್ಕರಣೆ, ಬೀಜೋತ್ಪಾದನೆ, ತಿಪ್ಪೆ ಸಂಸ್ಕರಣೆಯಿಂದ ಗೊಬ್ಬರ ತಯಾರಿಕೆ ಮುಂತಾದವುಗಳು. ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ ಗುಡಿ ಕೈಗಾರಿಕೆಗೆ ಯಾವ ರೀತಿಯಾಗಿ ತರಬೇತಿಯನ್ನು ಕೊಡ್ತೀರಿ ಅಂತೀರಿ? ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ವಿಸ್ತರಣ ನಿರ್ದೇಶನಾಲಯದ ಅಂಗವಾದ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು ರೈತರಿಗೆ ಮತ್ತು ರೈತ ಮಹಿಳೆಯರಿಗೆ ಗುಡಿ ಕೈಗಾರಿಕೆ ಪ್ರಾರಂಭಿಸಲು ತಾಂತ್ರಿಕ ತರಬೇತಿಯನ್ನು ಕೇಂದ್ರದಲ್ಲಿ ಒಳ ಆವರಣ ತರಬೇತಿ ಮತ್ತು ರೈತರ ಕ್ಷೇತ್ರದಲ್ಲಿ ಹೊರ ಆವರಣ ತರಬೇತಿ ಒಂದು ಅಥವಾ ಎರಡು ದಿನದ ತರಬೇತಿಗಳನ್ನು ಸತತವಾಗಿ ಅವರ ಅವಶ್ಯಕತೆಗೆ ಅನುಗುಣವಾಗಿ ಕೊಡುತ್ತಿದ್ದಾರೆ. ಅದೇ ರೀತಿ ಔದ್ಯೋಗಿಕ ತರಬೇತಿಯನ್ನು ಸಹ ಸುಮಾರು ಒಂದು ವಾರದಿಂದ 15 ದಿನ ಒಂದು ತಿಂಗಳವರೆಗೆ ಅವರಲ್ಲಿ ಇರುವ ತಾಂತ್ರಿಕತೆಗಳನ್ನು ಸಂಪೂರ್ಣ ಪರಿಣಿತಿ ಹೊಂದಿ ಒಂದು ಉದ್ಯೋಗ ತೆಗೆದುಕೊಳ್ಳುವವರಿಗೆ ತರಬೇತಿಯನ್ನು ಕೊಡುತ್ತಿದ್ದಾರೆ. ಇನ್ನು ಕೃಷಿ ಆಧಾರಿತ ಗುಡಿ ಕೈಗಾರಿಕೆಯ ಅತಿ ಕಡಿಮೆ ಖರ್ಚಿನ ಗುಡಿ ಕೈಗಾರಿಕೆ ಯಾವುದಂತೀರಿ? ಅತಿ ಕಡಿಮೆ ಖರ್ಚಿನ ಕೃಷಿ ಆಧಾರಿತ ಗುಡಿ ಕೈಗಾರಿಕೆ ಅಂದ್ರೆ ಎರೆಹುಳು ಗೊಬ್ಬರ ಉತ್ಪಾದನೆ, ಆಡು ಸಾಕಾಣಿಕೆ, ತಿಪ್ಪೆ ಸಂಸ್ಕರಣೆ ಅಂತ ಹೇಳ್ಬಹುದು. ಕೊನೆಯದಾಗಿ ಮಹಿಳೆಯರು ಸ್ವಉದ್ಯೋಗ ಮಾಡಬೇಕಂತೀರಿ? ಹೌದ್ರಿ, ಮಹಿಳೆಯರು ವಿವಿಧ ಉದ್ಯೋಗ ಕ್ಷೇತ್ರಗಳಲ್ಲಿ ಪ್ರವೇಶಿಸುತ್ತಿದ್ದರೂ ಸಹ ಗ್ರಾಮೀಣ ಮಹಿಳೆಯರ ಸ್ಥಾನ ಸುಧಾರಿಸಿಲ್ಲ. ಗ್ರಾಮೀಣ ಮಹಿಳೆಯರು ಸ್ವ ಉದ್ಯೋಗಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದು ಅವರು ಆರ್ಥಿಕವಾಗಿ ಸಬಲಗೊಳ್ಳುವರಲ್ಲದೆ ಅವರು ತಮ್ಮ ಮೇಲಾಗುತ್ತಿರುವ ಶೋಷಣೆಯನ್ನು ಸಹ ತಡೆಗಟ್ಟಬಹುದು. ತನ್ನ ವ್ಯವಹಾರವನ್ನು ಆತ್ಮವಿಶ್ವಾಸದೊಂದಿಗೆ ಸ್ವ ಸಾಮರ್ಥ್ಯದಿಂದ ಪೂರ್ಣ ನಂಬಿಕೆ ಇಟ್ಟು ಪ್ರಾಮಾಣಿಕವಾಗಿ ಇತರರನ್ನು ಹೆಚ್ಚಾಗಿ ಅವಲಂಬಿಸದೆ ಕಷ್ಟಪಟ್ಟು ಕೆಲಸ ಮಾಡಬಹುದು. ಮಹಿಳೆಯರು ಹಣ ಗಳಿಸುವ ಮೂಲ ಉದ್ದೇಶ ಸಂತೃಪ್ತಿ, ಸಂಪನ್ಮೂಲಗಳ ಸದುಪಯೋಗ, ಆರ್ಥಿಕ ಸ್ವಾತಂತ್ರ್ಯ, ಸ್ವಯಂ ಸಂತೃಪ್ತಿ, ಶಾಶ್ವತ ಜೀವನೋಪಾಯ ಹಾಗೂ ಜೀವನ ಮಟ್ಟ ಸುಧಾರಣೆ, ಈ ಎಲ್ಲ ಕಾರಣಗಳಿಗಾಗಿ ಮಹಿಳೆಯರು ಸ್ವ ಉದ್ಯೋಗ ಮಾಡಬೇಕು. ಒಳ್ಳೆಯದು ಡಾಕ್ಟರ್ ಗೀತಾ ಚನ್ನಾಳ ಅವರೇ, ತಾವು ಇಲ್ಲಿವರೆಗೆ ಗ್ರಾಮೀಣ ಮಹಿಳೆಯರ ಸ್ವ ಉದ್ಯೋಗಕ್ಕಾಗಿ ಗುಡಿ ಕೈಗಾರಿಕೆಗಳು ಏನೇನದಾವ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಗುಡಿ ಕೈಗಾರಿಕೆಗಳು ಕುರಿತು ಡಾಕ್ಟರ್ ಗೀತಾ ಚನ್ನಾಳ ಅವರೊಡನೆ ಸಂದರ್ಶನ ಕೇಳಿದ್ರಲ್ಲ, ಸಂದರ್ಶಿಸಿದವರು ರಾಮೇಶ್ವರ ಶಿರಬಡಗಿ. ಇನ್ನು ಮುಂದೆ ಕೇಳ್ರಿ, ಸಿರಿಧಾನ್ಯವಾದ ಹಾರಕದ ಮಹತ್ವ ಕುರಿತು ಸೆಲ್ವಿಯಾ ಬೋರ್ಜಿಸ್ ಅವರೊಡನೆ ಸಂದರ್ಶನ. ಸಂದರ್ಶಕರು ರಾಮೇಶ್ವರ ಶಿರಬಡಗಿ. ಸಿರಿಧಾನ್ಯವಾದ ಹಾರಕದ ಪೌಷ್ಟಿಕತೆ, ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಕುರಿತು ತಿಳಿಸಿಕೊಳ್ಳಿಕ್ಕೆ ಸೆಲ್ವಿಯಾ ಬೋರ್ಜಿಸ್ ಅವರು ನಮ್ಮೊಂದಿಗಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅವರನ್ನೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸೆಲ್ವಿಯಾ ಬೋರ್ಜಿಸ್ ಅವರೇ. ನಮಸ್ಕಾರ. ಮೊದಲಿಗೆ ಈ ಸಿರಿಧಾನ್ಯಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಮಾಹಿತಿ ಮಾಡಿಕೊಡ್ತೀವಿ. ಸಿರಿಧಾನ್ಯಗಳು ಪ್ರಾಚೀನ ಕಾಲದಿಂದ ಬೆಳೆಯುವ ಧಾನ್ಯಗಳಾಗಿವೆ. ಇವುಗಳನ್ನು ಆಂಗ್ಲ ಭಾಷೆಯಲ್ಲಿ ಮಿಲೆಟ್ ಎನ್ನುತ್ತಾರೆ. ಸಾಮಾನ್ಯವಾಗಿ ಗಾತ್ರದ ಮೇಲೆ ಸಿರಿಧಾನ್ಯಗಳನ್ನು ಪ್ರಮುಖ ಸಿರಿಧಾನ್ಯಗಳು ಮತ್ತು ಸಣ್ಣ ಸಿರಿಧಾನ್ಯಗಳೆಂದು ವಿಂಗಡಿಸಬಹುದು. ಜೋಳ ಮತ್ತು ಸಜ್ಜೆ ಪ್ರಮುಖ ಸಿರಿಧಾನ್ಯಗಳಾದರೆ ರಾಗಿ, ನವಣೆ, ಸಾವೆ, ಹಾರಕ, ಬರಗು, ಕೊರಲೆ ಮತ್ತು ಊದಲು ಇವು ಸಣ್ಣ ಸಿರಿಧಾನ್ಯಗಳು. ಸಿರಿಧಾನ್ಯಗಳು ಇಬ್ಬನಿಯನ್ನು ಹೀರಿಕೊಂಡು ಬೆಳೆಯುವ ಧಾನ್ಯಗಳು. ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿಯೂ ಹಾಗೂ ಬರಡು ಭೂಮಿಯಲ್ಲಿಯೂ ಬೆಳೆಯಬಹುದು. ಈ ವಿಶೇಷತೆಯಿಂದ ಸಿರಿಧಾನ್ಯಗಳನ್ನು ಬರಗಾಲದ ಮಿತ್ರ ಎನ್ನುತ್ತಾರೆ ಹಾಗೂ ಆಂಗ್ಲ ಭಾಷೆಯಲ್ಲಿ ಡ್ರಾಟ್ ರೆಸಿಸ್ಟೆಂಟ್ ಕ್ರಾಪ್ಸ್ ಕೂಡ ಎನ್ನುತ್ತಾರೆ. ಹೌದ್ರಿ, ಹಾಗಾದರೆ ಈ ಸಿರಿಧಾನ್ಯಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಮಾಡಿಕೊಡ್ತೀರಿ? ಸಿರಿಧಾನ್ಯಗಳು ಭಾರತೀಯರಿಗೆ ಹೊಸದೇನಲ್ಲ. ಹಳೆಯ ಕಾಲದಿಂದಲೂ ಇವು ಭಾರತೀಯರ ಪ್ರಮುಖ ಆಹಾರ. ಆದರೆ 1960ರ ದಶಕದಲ್ಲಿ ಹಸಿರು ಕ್ರಾಂತಿಯ ಪರಿಣಾಮದಿಂದ ಅಕ್ಕಿ, ಗೋಧಿ ಹಾಗೂ ಇತರ ವಾಣಿಜ್ಯ ಬೆಳೆಗಳಿಗೆ ಅತಿ ಹೆಚ್ಚಿನ ಮಹತ್ವ ಕೊಡಲಾಯಿತು. ಇದರಿಂದಾಗಿ ಸಿರಿಧಾನ್ಯ ಬೆಳೆಯುವುದು ಕಡಿಮೆಯಾಯಿತು. ಆದರೆ ಇತ್ತೀಚಿನ ಜೀವನ ಶೈಲಿಯಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಹೆಚ್ಚಾಗಿವೆ. ಸಂಶೋಧನೆ ಪ್ರಕಾರ ಒಳ್ಳೆಯ ಆರೋಗ್ಯಕ್ಕಾಗಿ ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಬಳಸಬೇಕೆನ್ನುತ್ತಾರೆ. ಇದರ ಬಳಕೆಯಿಂದ ಮಧುಮೇಹ, ಬೊಜ್ಜು, ಮಲಬದ್ಧತೆ ಮತ್ತು ಇತರ ಕಾಯಿಲೆಗಳನ್ನು ನಿಯಂತ್ರಿಸಬಹುದು. ಹಾಗಾಗಿ ದೇಹದ ತೂಕ ಕಡಿಮೆ ಮಾಡಲು ಹಾಗೂ ಉತ್ತಮ ಆರೋಗ್ಯಕ್ಕಾಗಿ ಸಿರಿಧಾನ್ಯಗಳನ್ನು ಬಳಸಬಹುದು. ಇನ್ನು ಹಾರಕ ಎಲ್ಲಿ ಬೆಳೀತಾರಂತೀರಿ? ಹಾರಕವು ಆಫ್ರಿಕಾ ಹಾಗೂ ಕೆಲವು ಏಷ್ಯಾ ಖಂಡದ ಭಾರತ, ಫಿಲಿಪೈನ್ಸ್, ಇಂಡೋನೇಷ್ಯಾ, ವಿಯೆಟ್ನಾಂ, ಥಾಯ್ಲೆಂಡ್ ದೇಶದಲ್ಲಿ ಬೆಳೆಯುತ್ತಾರೆ. ಇದು ಶುಷ್ಕ ಮತ್ತು ಅರೆ ಶುಷ್ಕ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತದೆ. ಹಾರಕವನ್ನು ಆಂಗ್ಲ ಭಾಷೆಯಲ್ಲಿ ಕೋಡೋ ಮಿಲೆಟ್ ಎನ್ನುತ್ತಾರೆ. ಇದನ್ನು ನೋಡಲು ತಿಳಿ ಕೆಂಪು ಮತ್ತು ಕಂದು ಬಣ್ಣದ ಮಿಶ್ರಣವಿರುತ್ತದೆ. ಹಾರಕವು ವಾರ್ಷಿಕ ಬೆಳೆಯಾಗಿದ್ದು 3000 ವರ್ಷಗಳಿಂದ ಭಾರತದಲ್ಲಿ ಬೆಳೆಯುತ್ತಿದ್ದಾರೆ. ಹಾರಕವನ್ನು ಮಧ್ಯಪ್ರದೇಶ, ಛತ್ತೀಸ್ಗಢ, ಮಹಾರಾಷ್ಟ್ರ, ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ. ಇನ್ನು ಕರ್ನಾಟಕದ ತುಮಕೂರು, ಚಿತ್ರದುರ್ಗ ಮತ್ತು ಹಾವೇರಿ ಜಿಲ್ಲೆಯ ಕೆಲವು ಭಾಗಗಳಲ್ಲಿಯೂ ಹೆಚ್ಚಾಗಿ ಬೆಳೆಯುತ್ತಾರೆ. ಇನ್ನು ಈ ಹಾರಕದ ಸಾಂಪ್ರದಾಯಿಕ ಸಂಸ್ಕರಣೆ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಸಾಮಾನ್ಯವಾಗಿ ಸಾಂಪ್ರದಾಯಿಕ ವಿಧಾನಗಳಾದ ಮೊಳಕೆಯೊಡಿಸುವುದು, ಫರ್ಮೆಂಟೇಷನ್, ಹುರಿಯುವುದು ಮತ್ತು ಕುಟ್ಟುವುದನ್ನು ಸಿರಿಧಾನ್ಯಗಳ ಸಂಸ್ಕರಣೆಗಾಗಿ ಬಳಸುತ್ತಾರೆ. ಹಾರಕದ ಅಕ್ಕಿ, ರವೆ, ಹಿಟ್ಟು, ಶಾವಿಗೆ, ಪಾಸ್ತಾ ಹೀಗೆ ಅನೇಕ ಪದಾರ್ಥಗಳನ್ನು ತಯಾರಿಸಬಹುದು. ಹಾರಕ ತುಂಬಾ ಕಠಿಣವಾದ ಹೊರಪದರ ಹೊಂದಿರುವುದರಿಂದ ಸಿಪ್ಪೆಯನ್ನು ಬಿಡಿಸಿ ಉಪಯೋಗಿಸಬೇಕು. ಹೊರಪದರನ್ನು ಬಿಡಿಸಿದ ನಂತರ ವಿವಿಧ ಪ್ರಮಾಣದಲ್ಲಿ ಪಾಲಿಶ್ ಮಾಡಿ ಉಪಯೋಗಿಸಬಹುದು. ಹಾರಕದ ಸಿಪ್ಪೆಯನ್ನು ಬಿಡಿಸದಿದ್ದರೆ ನಾವು ಹಾರಕವನ್ನು ಹಲವಾರು ವರ್ಷಗಳು ಹಾಗೆ ಇಡಬಹುದು. ಆದರೆ ಅಕ್ಕಿ ಮಾಡಿದರೆ 3 ತಿಂಗಳೊಳಗೆ ಉಪಯೋಗಿಸಬೇಕು ಮತ್ತು ರವ ಅಥವಾ ಹಿಟ್ಟು ಮಾಡಿದರೂ 1 ತಿಂಗಳ ಒಳಗೆ ಮಾತ್ರ ಉಪಯೋಗಿಸಬೇಕು. ಈ ಹಾರಕದ ಸಿಪ್ಪೆಯನ್ನು ಬಿಡಿಸಿದ್ರೆ ಬಹಳಷ್ಟು ವರ್ಷದವರೆಗೆ ಇಡಬಹುದಂತೀರಿ? ಹಾರಕದ ಸಿಪ್ಪೆ ಹಾಗೆ ಇದ್ರೆ ನಾವು ಹಲವಾರು ವರ್ಷ ಏನ್ ಅನ್ನತಾರಂದ್ರೆ 100 ವರ್ಷನು ನಾವು ಹಾಗೆ ಇಡಬಹುದು, ಅದು ಏನು ಕೆಡಲ್ಲ. ಆದರೆ ಸಿಪ್ಪೆ ಬಿಡಿಸಿದ ನಂತರ ಅದರಲ್ಲಿ ಇರುವುದು ಫ್ಯಾಟ್ ರ್ಯಾನ್ಸಿಡ್ ಆಗುತ್ತದೆ, ಅದಕ್ಕೆ ಬೇಗ ಕೆಟ್ಟ ಹೋಗುತ್ತದೆ. ಇನ್ನು ಉತ್ತರ ಕರ್ನಾಟಕದಲ್ಲಿ ಹಾರಕದ ಸಂಸ್ಕರಣಾ ಘಟಕಗಳು ಎಲ್ಲೆಲ್ಲದಂತೀರಿ? ಈಗ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ತಿಮ್ಮಾಪುರ್ ಹಳ್ಳಿಯಲ್ಲಿ ಮಂಜುನಾಥ್ ಬಗಾಡೆ ಅವರು ಸಿರಿಧಾನ್ಯಗಳ ಸಂಸ್ಕರಣಾ ಘಟಕವನ್ನು ನಡೆಸುತ್ತಿದ್ದಾರೆ. ಈ ಘಟಕದಲ್ಲಿ ಸಿರಿಧಾನ್ಯಗಳಲ್ಲಿ ಕಲ್ಲುಗಳನ್ನು ಬೇರೆಪಡಿಸುವ ಯಂತ್ರ ಅಂದರೆ ಡಿ ಸ್ಟೋನರ್, ಕ್ವಾಲಿಟಿ ಗ್ರೇಡರ್, ಡಿ ಹಲ್ಲರ್, ಹಿಟ್ಟಿನ ಗಿರಣಿ ಮುಂತಾದ ಯಂತ್ರಗಳಿವೆ. ಮಂಜುನಾಥ್ ಬಗಾಡೆಯವರು ದೊಡ್ಡ ಪ್ರಮಾಣದಲ್ಲಿ ಸಿರಿಧಾನ್ಯಗಳ ಸಂಸ್ಕರಣೆ ಮಾಡಿ ಮಾರಾಟ ಕೂಡ ಮಾಡುತ್ತಾರೆ. ಇನ್ನು ಸಣ್ಣ ಪ್ರಮಾಣದ ಸಂಸ್ಕರಣಾ ಘಟಕಗಳು ಎಲ್ಲಿದಾವಂತೀರಿ? ಸಣ್ಣ ಪ್ರಮಾಣದ ಸಂಸ್ಕರಣಾ ಘಟಕಗಳು ಎಂದರೆ ಹಾವೇರಿ ಜಿಲ್ಲೆಯ ಹಿರೇಕೇರೂರು ತಾಲೂಕಿನ ದೊಡ್ಡಗ್ರುಬ್ಬಿ ಗ್ರಾಮದಲ್ಲಿ ಶ್ರೀಮತಿ ಜಯಮ್ಮ ಚನ್ನಗೌಡರ್ ಅವರು ಸಣ್ಣ ಪ್ರಮಾಣದ ಸಂಸ್ಕರಣಾ ಘಟಕವನ್ನು ನಡೆಸುತ್ತಿದ್ದಾರೆ. ಇಲ್ಲಿ ತೂಕ ಮಾಡುವ ಯಂತ್ರ, ಪಾಲಿಷರ್, ಸಣ್ಣ ಹಿಟ್ಟಿನ ಗಿರಣಿ, ಸೀಲರ್, ಕಲ್ಲುಗಳನ್ನು ಬೇರ್ಪಡಿಸುವ ಯಂತ್ರ ಅಂದರೆ ಡಿ ಸ್ಟೋನರ್, ಸಿಪ್ಪೆ ತೆಗೆಯುವ ಯಂತ್ರ ಅಂದರೆ ಡಿ ಹಸ್ಕರ್, ಬೆಳೆ ಮಾಡುವ ಯಂತ್ರಗಳನ್ನು ಹೊಂದಿದ್ದಾರೆ. ಬೆಳಗಾವಿಯಲ್ಲಿಯೂ ಹಾಗೂ ಧಾರವಾಡದ ಎಸ್ಕೆಡಿಆರ್ ಬಿಡಿಯಲ್ಲಿಯೂ ಕೂಡ ಸಿರಿಧಾನ್ಯಗಳ ಸಂಸ್ಕರಣಾ ಘಟಕವಿದೆ. ಹಾರಕದ ಪ್ರತಿ ಕೆಜಿ ಎಷ್ಟು ರೂಪಾಯಿ ಬರಬಹುದಂತೀರಿ? ಈಗ ಹಾರಕ ಪ್ರತಿ ಕೆಜಿಗೆ 75-80 ರೂಪಾಯಿಗಳು ಆಗುತ್ತದೆ. ಆಹಾರ ಉತ್ಪಾದನೆಗಳಾದ ಸಿರಿಧಾನ್ಯ ಮಿಶ್ರಣಕ್ಕೆ ಪ್ರತಿ ಕೆಜಿಗೆ 80 ರೂಪಾಯಿ ಆಗುತ್ತದೆ. ಹಾರಕದ ಸಿಪ್ಪೆಯು ತೆಗೆದಾಗ ಪ್ರತಿ ಕ್ವಿಂಟಲ್ಗೆ 50-55 ಕೆಜಿ ಇಳುವರಿ ಬರುತ್ತದೆ. ಈಗ ಸಂಸ್ಕರಣಾ ಘಟಕಗಳು ಹಾಕಬೇಕಾದರೆ ವರ್ಷಕ್ಕೆ ಅಂದಾಜು 95,000 ರೂಪಾಯಿಗಳಷ್ಟು ಖರ್ಚು ಬಂದರೆ 2.5 ಲಕ್ಷ ರೂಪಾಯಿಗಳಷ್ಟು ಆದಾಯ ಬರುತ್ತದೆ. ಈ ಸಂಸ್ಕರಣಾ ಘಟಕ ಹಾಕೋದ್ರಿಂದ ಲಾಭ ಆಗುತ್ತಂತ್ರಿ? ಹೌದು ಸರ್. ಈಗ ಏನಾಗಿದೆ, ಮೊದಲಿನ ಕಾಲದಲ್ಲಿ ಸಿರಿಧಾನ್ಯಗಳನ್ನು ಕುಟ್ಟಿ ಉಪಯೋಗಿಸುತ್ತಿದ್ದರು, ಆದರೂ ಈಗ ಕುಟ್ಟಲಿಕ್ಕೆ ಅಷ್ಟು ಸಮಯನೂ ಇಲ್ಲ ಮತ್ತು ಅದರಲ್ಲಿ ಉತ್ತಮ ಗುಣಮಟ್ಟದ ಸಿರಿಧಾನ್ಯಗಳನ್ನು ಸಿಗುವುದಿಲ್ಲ. ಈಗ ಸಂಸ್ಕರಣಾ ಘಟಕಗಳು ಹಾಕಿದ್ರಿಂದ ನಿಮಗೆ ತುಂಬಾ ಲಾಭವಾಗಬಹುದು. ಹೌದ್ರಿ. ಇನ್ನು ಹಾರಕದ ಪೌಷ್ಟಿಕಾಂಶದ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಪ್ರತಿ 100 ಗ್ರಾಂ ಹಾರಕದಲ್ಲಿ 350-360 ಕಿಲೋ ಕ್ಯಾಲರಿಯಷ್ಟು ಶಕ್ತಿ, 75 ಗ್ರಾಂರಷ್ಟು ಶರ್ಕರ ಪಿಷ್ಟ ಅಂದರೆ ಕಾರ್ಬೋಹೈಡ್ರೇಟ್ಸ್, 9 ಗ್ರಾಂ ಪ್ರೋಟೀನ್, 2 ಗ್ರಾಂ ಕೊಬ್ಬು, 7 ಗ್ರಾಂ ಕಚ್ಚಾ ನಾರಿನಂಶ, 6-9 ಗ್ರಾಂ ಉಪಯುಕ್ತ ನಾರಿನಂಶ, 1.5 ಗ್ರಾಂ ಖನಿಜಾಂಶವಿದೆ. ಇದಲ್ಲದೆ ಪ್ರತಿ 100 ಗ್ರಾಂದಲ್ಲಿ 32 ಮಿಲಿಗ್ರಾಂ ಸುಣ್ಣ, 164 ಮಿಲಿಗ್ರಾಂ ರಂಜಕ, 132 ಮಿಲಿಗ್ರಾಂ ಮೆಗ್ನೇಶಿಯಂ, 3 ಮಿಲಿಗ್ರಾಂ ಕಬ್ಬಿಣ, 2 ಮಿಲಿಗ್ರಾಂ ತಾಮ್ರ ಮತ್ತು 1.5 ಮಿಲಿಗ್ರಾಂ ಸತುಗಳಿವೆ. ಹೀಗಾಗಿ ಇದೊಂದು ಉತ್ತಮ ಪೌಷ್ಟಿಕ ಆಹಾರ ಎನ್ನಬಹುದು. ಮತ್ತು ಬೇರೆ ಏಕದಳ ಧಾನ್ಯಗಳಿಗೆ ಹೋಲಿಸಿದರೆ ಹಾರಕದಲ್ಲಿ ಹಲವಾರು ಪೌಷ್ಟಿಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿರುವುದು ಕಂಡು ಬಂದಿದೆ. ಇನ್ನು ಹಾರಕದ ಆರೋಗ್ಯ ಪ್ರಯೋಜನ ಏನದಂತೀರಿ? ತುಂಬಾ ಆರೋಗ್ಯ ಪ್ರಯೋಜನಗಳು ಇದಾವೆ. ಮೊದಲನೆಯದಾಗಿ ಮಧುಮೇಹ ನಿಯಂತ್ರಣಕ್ಕೆ ಹಾರಕ ಉಪಯುಕ್ತ ಆಹಾರ, ಏಕೆಂದರೆ ನಾರಿನಾಂಶ ಹೆಚ್ಚಾಗಿರುವುದರಿಂದ ಈ ಧಾನ್ಯವು ಕಡಿಮೆ ಗ್ಲೈಸಿಮಿಕ್ ಸೂಚ್ಯಂಕ ಅಂದರೆ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಹೊಂದಿರುತ್ತದೆ. ಇದರ ಪರಿಣಾಮವಾಗಿ ರಕ್ತದ ಸಕ್ಕರೆ ಅಂಶವನ್ನು ನಿಯಂತ್ರಿಸಬಹುದು. ಅಸ್ತಮಾ, ತಲೆನೋವು, ಬ್ಲಡ್ ಕ್ಲಾಟ್ಸ್ ಇಂತಹ ರೋಗಿಗಳಿಗೆ ಹಾರಕ ಉಪಯುಕ್ತ ಆಹಾರ. ಹಾರಕವು ಸೇವಿಸುವುದರಿಂದ ತೂಕ ಸಹ ನಿಯಂತ್ರಣದಲ್ಲಿ ಇಡಬಹುದು. ಹಾರಕವು ಲೆಸಿತಿನ್ ಹೊಂದಿದೆ, ಹಾಗಾಗಿ ಉತ್ತಮ ನಿದ್ರೆ ಹಾಗೂ ಮೆದುಳಿಗೆ ಬಲವನ್ನು ಒದಗಿಸಲು ಸಹಾಯ ಆಗುತ್ತದೆ. ಹಾರಕ ಸೇವಿಸುವುದರಿಂದ ಈಗ ಮಹಿಳೆಯಲ್ಲಿ ಪೋಸ್ಟ್ ಮೆನೋಪಾಸಲ್ ತೊಂದರೆಗಳು ಕಂಡು ಬರ್ತಾವಲ್ಲ, ಅದನ್ನು ಕೂಡ ಕಡಿಮೆ ಮಾಡಬಹುದು. ಹೃದಯ ಸಂಬಂಧಿತ ಕಾಯಿಲೆಗಳನ್ನು ತಡೆಗಟ್ಟಲು ಸಹಾಯಕವಾಗಿದೆ. ಹಾರಕದಲ್ಲಿರುವ ಫಿನಾಲಿಕ್ ಕಾಂಪೌಂಡ್ ಮತ್ತು ಆಂಟಿ ಆಕ್ಸಿಡೆಂಟ್ ಸಾಮರ್ಥ್ಯಗಳಿಂದ ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿತ ರೋಗಗಳನ್ನು ತಡೆಗಟ್ಟಲು ಸಹಾಯವಾಗುತ್ತದೆ. ಈ ಹಾರಕದ ಕಟಾವಿನ ನಂತರ ತೆಗೆದುಕೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿಸ್ತೀರಿ? ಕಟಾವಿನ ನಂತರ ಹಾರಕ ಕಾಳವನ್ನು ಚೆನ್ನಾಗಿ ಒಣಗಿಸಬೇಕು. ಚೆನ್ನಾಗಿ ಒಣಗಿಸದಿದ್ದರೆ ಬೂಸ್ಟ್ ಬೆಳೆದು ವಿಷಕಾರಿಯಾಗಬಹುದು. ಬೂಸ್ಟ್ ಬೆಳೆದ ಧಾನ್ಯಗಳನ್ನು ಸೇವಿಸುವುದರಿಂದ ಫುಡ್ ಪಾಯ್ಸನಿಂಗ್ ಆಗುತ್ತದೆ. ಇದನ್ನು ತಡೆಗಟ್ಟಲು ಕಟಾವಿನ ನಂತರ ಹಾರಕವನ್ನು ಚೆನ್ನಾಗಿ ಒಣಗಿಸಿ ಇಡಬೇಕು. ಈ ಹಾರಕದಿಂದ ಏನೇನು ತಯಾರಿಸಬಹುದು ಅಂತೀರಿ? ನಾವು ನಮ್ಮ ದೇಶದಲ್ಲಿ ಹಲವಾರು ಸಾಂಪ್ರದಾಯಿಕ ಆಹಾರ ಪದಾರ್ಥಗಳನ್ನು ಹಾರಕದಿಂದ ತಯಾರಿಸಬಹುದು. ಪೌಷ್ಟಿಕಾಂಶವನ್ನು ಹೆಚ್ಚಿಸಲು ಇತರ ಏಕದಳ ಮತ್ತು ದ್ವಿದಳ ಧಾನ್ಯ ಹಿಟ್ಟುಗಳೊಂದಿಗೆ ಬೆರೆಸಲಾಗುತ್ತದೆ. ಹಾರಕದ ಉಪ್ಪಿಟ್ಟು, ಮೆಂತೆ ಅನ್ನ, ಪಾಯಸ, ಪಲಾವ್, ಇಡ್ಲಿ, ದೋಸೆ, ಪೊಂಗಲ್, ಕಟ್ಲೆಟ್ ಇತ್ಯಾದಿ ಖಾದ್ಯಗಳನ್ನು ತಯಾರಿಸಬಹುದು. ವಿವಿಧ ಸಂಶೋಧನೆಯ ಪ್ರಕಾರ 30%-100% ಹಾರಕದ ಹಿಟ್ಟಿನಿಂದ ಚಪಾತಿ, ರೊಟ್ಟಿ, ಆರೋಗ್ಯ ಡ್ರಿಂಕ್, ಸೂಪ್, ಪಾಪಡ್, ಚಕ್ಕುಲಿ, ವಡಾ, ಪಕೋಡಾ, ಬರ್ಫಿ ಇತ್ಯಾದಿ ತಯಾರಿಸಬಹುದು. ಮತ್ತೆ ಬೇಕರಿ ಪದಾರ್ಥಗಳಾದ ಕೇಕ್, ಬ್ರೆಡ್, ಕುಕ್ಕೀಸ್ ಕೂಡ ಮಾಡಬಹುದು. ಇದಲ್ಲದೆ ಸರಳ ಅಡುಗೆ ಮಾಡಲು ಸಿದ್ಧ ನೂಡಲ್ಸ್, ಶಾವಿಗೆ ಮತ್ತು ಬೇರೆ ಬೇರೆ ಆಕಾರ ಮತ್ತು ಬಣ್ಣದ ಪಾಸ್ತಾ ಕೂಡ ಮಾಡಬಹುದು. ಈ ದಿನನಿತ್ಯ ಆಹಾರದಲ್ಲಿ ಹಾರಕವನ್ನು ಯಾವ ರೀತಿ ಉಪಯೋಗ ಮಾಡಬಹುದು? ಇಲ್ಲಿವರೆಗೆ ನಾವು ಸಿರಿಧಾನ್ಯದಲ್ಲಿ ಅಧಿಕವಾದ ನಾರಿನಾಂಶ ಇರುವ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇದರಿಂದಾಗಿ ಹಾರಕದ ಅಕ್ಕಿ ಬೇಯಿಸಲು ಹೆಚ್ಚು ನೀರು ಬೇಕಾಗುತ್ತದೆ. ಹಾರಕದ ಅಕ್ಕಿಯಿಂದ ಪಲಾವ್, ಉಪ್ಪಿಟ್ಟು, ಪಾಯಸ, ಇಡ್ಲಿ, ದೋಸಾ ಮಾಡಬಹುದು. ಹಾರಕದ ಅಕ್ಕಿಯನ್ನು 2-3 ಬಾರಿ ಚೆನ್ನಾಗಿ ತೊಳೆಯಬೇಕು. ನಾವು ಸಾಮಾನ್ಯವಾಗಿ ಹೇಗೆ ಪಲಾವ್ ಉಪ್ಪಿಟ್ಟು ಮಾಡುತ್ತೇವಲ್ಲ ಹಾಗೆ ಹಾರಕದು ಪಲಾವ್ ಉಪ್ಪಿಟ್ಟು ಕೂಡ ಮಾಡಬೇಕು. ಆದರೆ ಇದರಲ್ಲಿ ಹೆಚ್ಚಿನ ನಾರಿನಾಂಶ ಇರುವುದರಿಂದ 1 ಕಪ್ ಹಾರಕದ ಅಕ್ಕಿಗೆ 3 ಕಪ್ ನೀರು ಹಾಕಬೇಕು. ಸಾಮಾನ್ಯವಾಗಿ 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕ್ತೇವಲ್ಲ ಸರ್, ಈಗ ಹಾರಕ ಮತ್ತು ಇತರ ಸಿರಿಧಾನ್ಯಗಳಲ್ಲಿ ನಾರಿನಾಂಶ ಹೆಚ್ಚಾಗಿರುತ್ತದೆ. ಅದಕ್ಕೆ ಅದು ಒಳ್ಳೆಯದಾಗಿ ಕುಕ್ ಆಗಬೇಕಂದ್ರೆ 1 ಕಪ್ಗೆ 3 ಕಪ್ರಷ್ಟು ನೀರು ಹಾಕಬೇಕು. ಹಲವು ಪದಾರ್ಥಗಳನ್ನು ಹೇಗೆ ಮಾಡಬೇಕೆಂದು ತಿಳಿದುಕೊಡೋಣ. ಹಾರಕದ ಇಡ್ಲಿ ದೋಸಾ ಮಾಡಲು 3 ಕಪ್ ಹಾರಕದ ಅಕ್ಕಿಗೆ 1 ಕಪ್ ಉದ್ದಿನ ಬೇಳೆ ಉಪಯೋಗಿಸಿ ಅಕ್ಕಿ ಇಡ್ಲಿ ದೋಸಾ ಹೇಗೆ ಮಾಡ್ತೇವಲ್ಲ ಹಾಗೆ ಇದನ್ನು ಇಡ್ಲಿ ದೋಸಾ ಮಾಡಬಹುದು. ಮತ್ತೆ ಹಾರಕದ ಚಪಾತಿ ಮಾಡಲು 1 ಕಪ್ ಹಾರಕದ ಹಿಟ್ಟಿಗೆ 1 ಕಪ್ ಗೋಧಿ ಹಿಟ್ಟು ಮಿಶ್ರಣ ಮಾಡಿ ಸಾಮಾನ್ಯವಾಗಿ ಚಪಾತಿ ಹೇಗೆ ಮಾಡ್ತೇವೋ ಹಾಗೆ ಮಾಡಬಹುದು. ಮತ್ತೆ ಹಾರಕದ ಚಕ್ಕುಲಿ ಮಾಡಲು ಹಾರಕದ ಹಿಟ್ಟಿಗೆ ಖಾರ ಪುಡಿ, ಸಾಸಿವೆ, ಜೀರಿಗೆ, ಬೆಣ್ಣೆ, ಇಂಗು, ಉಪ್ಪು ಮಿಶ್ರಣ ತಯಾರಿಸಿ ಸಾಮಾನ್ಯವಾಗಿ ನಾವು ಹೇಗೆ ಚಕ್ಕಲಿ ಮಾಡ್ತೇವೋ ಹಾಗೆ ಮಾಡಬಹುದು. ಇದರಿಂದ ನಾವು ದಿನನಿತ್ಯವಾಗಿ ಹಾರಕದ ಆಹಾರವನ್ನು ಸೇವಿಸುವುದರಿಂದ ನಮಗೆ ಉತ್ತಮ ಆರೋಗ್ಯ ಸಿಗುತ್ತದೆ. ಈ ಹಾರಕದಾಗ ಏನೇನು ಪೌಷ್ಟಿಕಾಂಶ ಅಂತೀರಿ? ಹಾರಕದಲ್ಲಿ ಮತ್ತು ಇತರ ಸಿರಿಧಾನ್ಯಗಳಲ್ಲಿ ಪ್ರಮುಖವೆಂದರೆ ನಾರಿನಾಂಶ ಹೆಚ್ಚಾಗಿದೆ, ಉಪಯುಕ್ತ ನಾರಿನಾಂಶ. ಅದಕ್ಕೆ ನಾವು ಆಂಗ್ಲ ಭಾಷೆಯಲ್ಲಿ ಡೈಟ್ರಿ ಫೈಬರ್ ಅಂತೇವೆ. ಈಗಾಗಲೇ ನೋಡಬಹುದು ಈ ಬೊಜ್ಜು, ದೇಹದ ತೂಕ ಎಲ್ಲ ಹೆಚ್ಚಾಗುತ್ತೆ. ಅದಕ್ಕೆ ನಾವು ನಾರಿನಾಂಶ ಹೆಚ್ಚಾಗಿ ತಗೊಳ್ಬೇಕು. ಮಧುಮೇಹಕ್ಕೂ ಕೂಡ ನಾರಿನಾಂಶ ಹೆಚ್ಚಾಗಿ ತಗೊಳ್ಬೇಕು. ಇತರ ಹಾರಕದಲ್ಲಿ ಮತ್ತು ಸಿರಿಧಾನ್ಯಗಳಲ್ಲಿ ನಾರಿನಾಂಶ ಹೆಚ್ಚಾಗಿದೆ. ಮತ್ತಿನ್ನ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹಾರಕದ ಬಗ್ಗೆ ಏನು ಸಂಶೋಧನೆ ನಡೆದಂತ್ರಿ? ಹೌದು ರೀ, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆಹಾರ ಮತ್ತು ಪೋಷಣೆ ವಿಭಾಗದಲ್ಲಿ ಹಾರಕದಿಂದ ತಯಾರಿಸಲಾದ ಪಾಸ್ತಾ ಮತ್ತು ಬೀಟ್ರೂಟ್ ಭರಿತ ಪಾಸ್ತಾವನ್ನು ಅಭಿವೃದ್ಧಿಪಡಿಸಲಾಗಿದೆ. ಸುಮಾರು 5 ತಿಂಗಳವರೆಗೆ ಇದನ್ನು ಇಡಬಹುದು. ನಮ್ಮ ಸಂಶೋಧನೆಯ ಪ್ರಕಾರ ಇದು ಉತ್ತಮ ಗುಣಮಟ್ಟ ಹೊಂದಿದೆ. ಇದರಲ್ಲಿ ಪ್ರೋಟೀನ್, ನಾರಿನಾಂಶ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಉತ್ತಮ ಮೂಲವಾಗಿದೆ. ಹಾರಕದಿಂದ ಇನ್ನೂ ಹಲವಾರು ಆಹಾರ ಪದಾರ್ಥಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಬೀಟ್ರೂಟ್ ಭರಿತ ಶಾವಿಗೆ, ಹಾರಕದ ಲಡ್ಡು ಮಿಕ್ಸ್ ಮತ್ತು ಹಾರಕದ ತಾಲಿಪಿಟ್ಟು ಮಿಕ್ಸ್ ಕೂಡ ತಯಾರಿಸಲಾಗಿದೆ. ಇದು ಕೂಡ ಉತ್ತಮ ಬಾಳಿಕೆಯನ್ನು ಹೊಂದಿದೆ. ಇನ್ನು ಒಟ್ಟಾರೆ ಸಿರಿಧಾನ್ಯ ಬಗ್ಗೆ ತಾವೇನಂತೀರಿ? ಈಗ ಒಟ್ಟಾಗಿ ಸಿರಿಧಾನ್ಯ ಹಾರಕ ಅತಿ ಪ್ರಾಚೀನ ಕಾಲದಿಂದ ಬೆಳೆಯುವ ಧಾನ್ಯ ಮತ್ತು ನಮ್ಮ ಭಾರತ ದೇಶಕ್ಕೆ ಸಾಂಪ್ರದಾಯಿಕ ಆಹಾರ. ಇದನ್ನು ನಾವು ದಿನನಿತ್ಯವಾಗಿ ಸೇವಿಸುವುದರಿಂದ ಉತ್ತಮ ಪೋಷಣ ಮತ್ತು ಅತ್ಯುತ್ತಮ ಆರೋಗ್ಯ ಪಡೆಯಬಹುದು. ಒಳ್ಳೆಯದು ಸಿಲ್ವಿಯಾ ಬೊರ್ಜಿಸ್ ಅವರೇ, ತಾವು ಇಲ್ಲಿವರೆಗೆ ಹಾರಕದ ಪೌಷ್ಟಿಕತೆ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಕುರಿತು ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಸಿರಿಧಾನ್ಯವಾದ ಹಾರಕದ ಮಹತ್ವ ಕುರಿತು ಇದುವರೆಗೆ ಸೆಲ್ವಿಯಾ ಬೋರ್ಜಿಸ್ ಅವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ರಾಮೇಶ್ವರ್ ಶಿರ್ಬುಡಗಿ. ಇನ್ನು ಮುಂದೆ ಕೇಳ್ರಿ ಗೋವನಕೊಪ್ಪದ ಬಸಪ್ಪ, ಮುದುಕಪ್ಪ, ಮಾದರ್ ಹಾಗೂ ಮೇಡದವರಿಂದ ಹಲಗೆ ವಾದನ. Thank you. Thank you.